ಈ ಔಷಧ ಸಿಂಪರಣೆ ಇವೆಲ್ಲವುಗಳು ಬಹಳ ವೆಚ್ಚದಾಯಕವಾಗಿರ್ತವೆ, ಅಥವಾ ಹೇಗೆ ನಮ್ಮ ರೈತರಿಗೆ ಕೈಗೆಟುಕುವ ದರದಲ್ಲಿ ಅಥವಾ ಬೆಲೆಗಳಲ್ಲಿ ಸಿಗಬಹುದಾ ಹೇಗಂತ? ನಾನು ಹೇಳ್ತಾ ಇದ್ದೆ, ಆದಾಯ ನಮ್ಮ ರೈತರು ನಾನು ಹೇಳಿದ ಕ್ರಮದಲ್ಲಿ ಮಾಡಿದರೆ ಕೆಲವು ಪ್ರಮುಖ ಕೀಟನಾಶಕಗಳ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ನೋಡಿ, ಈಗ ಬಿತ್ತುವ ಬೀಜವನ್ನು ಸಸಿಮಡಿಯಲ್ಲಿ ಸುರಕ್ಷಿತವಾಗಿ ಸಸಿಮಡಿಯಲ್ಲಿ ಇಟ್ಕೊಳ್ಳೋದು, ನಂತರ ಗಿಡಗಳನ್ನು ಹದ್ದಿ ನಾಟಿ ಮಾಡೋದು, ಆಮೇಲೆ ಹಳದಿ ಅಂಟು ಬಲೆಗಳನ್ನು ಬಳಸೋದು, ಆಮೇಲೆ ನಂತರ ಜೋಳವನ್ನು ಸುತ್ತ ಮೆಕ್ಕೆಜೋಳ ಆಗಲಿ ಅಥವಾ ನವಣೆ ಆಗಲಿ ಸಜ್ಜೆ ಆಗಲಿ ಇವನ್ನ ಹೊಲದ ಸುತ್ತ ಬೆಳೆಯೋದ್ರಿಂದ ಅಂತರಾಪಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡೋದು. ಸುಮಾರು ರೈತರು ಸುಮಾರು 1 ಎಕರೆಗೆ 20-25 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಅದ್ರ ಬದಲು ಇವನ್ನು ಮಾಡೋದ್ರಿಂದ ಸುಮಾರು 1-15 ಸಾವಿರ ರೂಪಾಯಿ ಎಕರೆಗೆ ಉಳಿಸ್ಬೋದು. ಸಾಮಾನ್ಯವಾಗಿ ರೈತರು ಕಾಮನ್ನಾಗಿ ಮಾಡೋದಂದರೆ 1 ಎಕರೆಗೆ ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲವರೆಗೂ 1 ವಾರಕ್ಕೆ 2-3 ಸರಿ ಸಿಂಪರಣೆ ಮಾಡ್ತಾರೆ. ಅಂದರೆ 3-4 ಕೀಟನಾಶಕಗಳನ್ನು ಬಳಸ್ಕೊತಾರೆ. ಅಲ್ಲಿಗೆ ಎಷ್ಟಾಯಿತು, 1-20 ಸಿಂಪರಣೆ ಆಗ್ತದೆ. 21 ಸಿಂಪರಣೆಗೆ 3 ಸಾವಿರ ರೂಪಾಯಿ, ಅಂದರೆ 60-70 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ 1 ಎಕರೆ. ಸೊ ಹಾಗಾಗಿ ಈಗ ನಾವು ಹೇಳಿದ ಸಮಗ್ರ ಕೃಷಿ ಅಂದರೆ ಎಲ್ಲ ಪದ್ಧತಿಯನ್ನು ಅಳವಡಿಸಿ ಮಾಡೋದ್ರಿಂದ ಅಂತರ್ವ್ಯಾಪಿ ಕೀಟನಾಶಕದ ಮೇಲೆ ಖರ್ಚು ಮಾಡತಕ್ಕಂಥ ದುಡ್ಡನ್ನು ಉಳಿಸಿ ಆದಾಯನ ಹೆಚ್ಚಿಗೆ ಮಾಡ್ಕೋಬೋದು, ಖರ್ಚು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯನ ಪಡ್ಕೋಬೋದು ಅಂತ ಮಾಹಿತಿಯನ್ನು ತಲುಪಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಖಂಡಿತವಾಗಿಯೂ ಡಾಕ್ಟರ್, ನಮ್ಮ ರೈತ ಬಾಂಧವರು ಎಲ್ಲ ಮಾಹಿತಿಗಳನ್ನು ಕೇಳಿದಂಥ ರೈತರು ತಮ್ಮ ಹೊಲದಲ್ಲಿ ತಮ್ಮ ಜಮೀನಿನಲ್ಲಿ ಈ ರೀತಿಯ ನಂಜಾಣ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ತಜ್ಞರನ್ನು ಸಂಪರ್ಕಿಸಿ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ತಾವು ನೀಡಿದ ಈ ಎಲ್ಲ ಸಲಹೆಗಳನ್ನು ಅನುಸರಿಸಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡೀಲಿ ಅನ್ನುವಂಥ ಆಶಯ, ಜೊತೆಗೆ ಈ ಮೆಣಸಿನಕಾಯಿಯ ಬೆಳೆಯಲ್ಲಿ ಆದಾಯವನ್ನು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಗಳಿಸಿಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟ್ರೆ ಇದುವರೆಗೆ ಈ ನಂಜಾಣ ರೋಗದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಷಯವನ್ನು ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ಎಲ್ಲ ಮಾಹಿತಿಗಳನ್ನು ಚಾಚು ತಪ್ಪದೆ ನಂಜಾಣು ರೋಗವನ್ನು ಕೇವಲ ತಮ್ಮ ಹೊಲದಿಂದ ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತಲಿನ ಎಲ್ಲ ರೈತರ ಹೊಲದಿಂದ ಸಂಪೂರ್ಣವಾಗಿ ದೂರವಾಗಲಿ, ಮತ್ತೆಂದು ಕೂಡ ನಮ್ಮ ರೈತ ಬಾಂಧವರ ಹೊಲಗಳತ್ತ ಇವು ಸುಳಿದೆ ಇರುವಂಥ ರೋಗವಾಗಲಿ, ಜೊತೆಗೆ ಸಾಕಷ್ಟು ಈ ರೀತಿಯ ಮಾಹಿತಿಯನ್ನು ತಿಳಿದೇ ಇರುವಂಥವರು ಅಥವಾ ಈ ಸಂದರ್ಶನವನ್ನು ಈ ಮಾಹಿತಿಯನ್ನು ಕೇಳದೇ ಇರುವಂಥ ರೈತರಿಗೂ ಕೂಡ ಕೇಳಿದಂಥ ರೈತ ಬಾಂಧವರು ತಿಳಿಸಿ ಅವ್ರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್ ಇದುವರೆಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ನಂಜಾಣು ರೋಗ ನಿರ್ವಹಣೆ ಈ ಕುರಿತು ಡಾಕ್ಟರ್ MR ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳೋಣ ರೈತರಿಗೆ ಸಲಹೆಯನ್ನ. ರೈತ ಬಾಂಧವರಿಗೆ ನಮಸ್ಕಾರ. ಹೆಸರು ಇದೊಂದು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. 70 ದಿನದಲ್ಲಿ ಇದನ್ನು ನಾವು ಕೊಯ್ಲು ಮಾಡಿ ತೆಗೆಯಬಹುದು. ಕಡಿಮೆ ಖರ್ಚಿನ ಅಥವಾ ಕಡಿಮೆ ಅವಧಿಯಲ್ಲಿ ಬೆಳೀಲಿಕ್ಕೆ ಒಂದು ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಕರಿಕಡಲೆ ಇರ್ಬೋದು ಅಥವಾ ಸೂರ್ಯಕಾಂತಿ, ಈ ಥರದ ಒಂದು ಬೇರೆ ಪರ್ಯಾಯ ಬೆಳೆಯನ್ನು ಬೆಳ್ಕೊಳ್ಳಿಕ್ಕೆ ಕೂಡ ಒಂದು ಸಹಕಾರಿಯಾಗಿರ್ತಕ್ಕಂಥ ಒಂದು ಬೆಳೆಯಾಗಿದೆ. ಜೊತೆಗೆ ಇದು ನಮ್ಮ ರೈತರ ಜಮೀನಿಗೆ ಒಂದು ಫಲವತ್ತತೆಯನ್ನು ಕೊಡ್ತಕ್ಕಂಥ ಬೆಳೆಯಾಗಿದೆ. ಹಾಗಾಗಿ ಈ ಒಂದು ಬೆಳೆಯನ್ನು ಇವತ್ತು ರೈತರು ಬೆಳೀತಾ ಇದ್ದಾರೆ. ಪ್ರಮುಖವಾದ ಕೀಟಗಳಾದಂಥ ಈ ಅಗ್ರೋಮೈಸಿಡ್ ನೊಣ ಮತ್ತು ಸಸ್ಯ ಏನು ಅಥವಾ ಥ್ರಿಪ್ಸ್ ಇದು ಕೀಟಗಳು, ಜೊತೆಗೆ ಅಲ್ಲಲ್ಲಿ ಈ ಎಲೆ ತಿನ್ನುವ ಒಂದು ಹುಳದ ಒಂದು ಬಾಧೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಅಗ್ರೋಮೈಸಿಡ್ ನೊಣ ಅಥವಾ ಏನು ಅಗ್ರೋಮೈಸಿಡ್ ಫ್ಲೈ ಏನಿದೆ, ಇದು ಸ್ವಲ್ಪ ಈ ಎಳೆಯ ಎಲೆಗಳ ಮೇಲೆ ಮೊಟ್ಟೆ ಇಟ್ಟ ಮೇಲೆ ಒಂದು ಕಾಂಡವನ್ನು ಕೊರಿತದೆ. ಇದರಿಂದ ಸಸಿಗಳು ಕೂಡ ಬಾಡಿ ಸಾಯುತ್ತವೆ. ಅಲ್ಲಲ್ಲಿ ಈ ರೀತಿ ಆಗೋದಂತ ಗಿಡಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು. ಈ ರೀತಿಯ ಒಂದು ಬಾಧೆ ಕಂಡ ಸಂದರ್ಭದಲ್ಲಿ ರೈತ ಬಾಂಧವರು 0.3 ಮಿಲಿಲೀಟರ್ ಇಮಿಡಾಕ್ಲೋಪ್ರೈಡ್ ಅಂದರೆ ಕಾನ್ಫಿಡಾರ್ ಈ ಒಂದು ಔಷಧಿಯನ್ನು ಸುಮಾರು 1.15 ಲೀಟರ್ನಲ್ಲಿ 5 ಮಿಲಿಲೀಟರ್ ನೀರಿನಂಗೆ ಸರಿಸಿಕೊಂಡು ಸಿಂಪರಣೆ ಮಾಡ್ಬೋದು. ಅದ್ರ ಜೊತೆಗೆ ಒಂದು ವೇಳೆ ಅದು ಲಭ್ಯ ಇಲ್ಲದ ಪಕ್ಷದಲ್ಲಿ ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನಾಗಲಿ ಅಥವಾ ಡಯಾಮಿಥೇಟ್ ಅಂತಕ್ಕಂಥ ಔಷಧಿನಾಗಲಿ ಅವರು ಸಿಂಪರಣೆ ಮಾಡ್ಬೋದು. ಜೊತೆಗೆ ಈ ಸಸ್ಯ ಏನು ಅಥವಾ ಥ್ರಿಪ್ಸ್ ನುಸಿ ಅಂತ ಹೇಳಿದೆ, ಇದು ಕೂಡ ಅಲ್ಲಲ್ಲಿ ಕಂಡು ಬರುತ್ತೆ. ಇದು ರಸ ಇರತಕ್ಕಂಥ ಒಂದು ಕಾರ್ಯ ಮಾಡೋದ್ರಿಂದ ಎಲೆಗಳು ಒಂಥರ ಮುಟ್ರು ಆಗ್ತವೆ. ಕೆಲವೊಮ್ಮೆ ಇದಕ್ಕೆ ಹಳದಿ ನಂಜುರು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದರ ಒಂದು ನಿರ್ವಹಣೆಗಾಗಿ ರೈತರು ಮೊನೋಕ್ರೋಟಫಾಸ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು, ಅಥವಾ ಡೈಮಿಥೇಟ್ ಅಂತಕ್ಕಂಥ ಔಷಧಿ ಇಲ್ಲಾಂತಂದರೆ ಥಯಾಮೆಥಾಕ್ಸಾಮ್ ಅದನ್ನು ಕೂಡ ಸಿಂಪರಣೆ ಮಾಡ್ಬೋದು. ಇನ್ನು ಎಲೆ ತಿನ್ನು ಹುಳದ ಒಂದು ಸಮಸ್ಯೆ ಅಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಇದೇನಾದರೂ ತಮ್ಮ ಒಂದು ಜಮೀನಿನಲ್ಲಿ ಅಥವಾ ಒಂದು ಬೆಳೆಯಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಆ ಎಲೆಗಳ ಮೇಲೆ ಅಲ್ಲಲ್ಲಿ ಒಂದು ರಂಧ್ರಗಳು ಕಾಣ್ತವೆ. ಈ ರೀತಿ ಜಾಸ್ತಿ ಒಂದು ರಂಧ್ರಗಳಿದ್ದಾಗ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗಿ

ದೇವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶಕ್ತಿಯ ಬೆವರ ಸುರಿಸಿ ಶಕ್ತಿಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರ್ತೇವು ನಾವು ಸಮೃದ್ಧಿ ತರ್ತೇವು ನಾವು ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶಕ್ತಿಯ ಬೆವರ ಸುರಿಸಿ ಶಕ್ತಿಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರ್ತೇವು ನಾವು ಸಮೃದ್ಧಿ ತರ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರ್ತೇವು ನಾವು ಸಮೃದ್ಧಿ ತರ್ತೇವು ನಾವು ಸಮೃದ್ಧಿ ತರ್ತೇವು. ಕಿಳಗುರೆ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. 100.5 MHz ಅಥವಾ 2.98 meters ತರಂಗಾಂತರಗಳಲ್ಲಿ ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಗ್ರಾಮಾಂತರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಂದು ಕೃಷಿಗೀತೆಯನ್ನ. ಮಾಗಿ ಉಣುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಮಾಗಿ ಉಣುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಕೈಯಿಂದ ಹುಳಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಕೈಯಿಂದ ಹುಳಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು.